ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ ಈ ಕುರಿತು ಪ್ರದೀಪ್ ಕುಮಾರ್ ಅವರೊಡನೆ ಸಂದರ್ಶಿಸುತ್ತಾರೆ ಟಿಎಸ್ ಪ್ರಸಾದ್. ಪ್ರದೀಪ್ ಕುಮಾರ್ ಗಣಪತಿ ಹೆಗಡೆಯವರೇ ನಮಸ್ಕಾರ. ನಮಸ್ತೆ. ಕೃಷಿಯನ್ನು ಎನ್ನುವಂತಹದ್ದು ಒಂದು ಜೀವನ ಪದ್ಧತಿ ಅಂತ ಹೇಳುವಂತಹ ಒಂದು ಮಾತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯನ್ನು ಕೂಡ ಒಂದು ಉದ್ಯಮವಾಗಿ ನೋಡಬೇಕು, ಅದರಲ್ಲಿಯೂ ಕೂಡ ಆ ಲಾಭದ ದೃಷ್ಟಿಕೋನವು ಕೂಡ ಇರಬೇಕು ಅಂತ ಹೇಳಿ, ಈ ಬದಲಾವಣೆಗೆ ಏನು ಕಾರಣ, ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು? ಈಗ ನಮ್ಮಲ್ಲಿ ಅಂದ್ರೆ ನಾವು ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು, ಮತ್ತೆ ನಮ್ಮಲ್ಲಿ ಹೆಚ್ಚಾಗಿ ತುಂಡು ಭೂಮಿ. ಈಗ ಏನಂದ್ರೆ ಹೊಸಬ್ರು ಏನು ಅಂದ್ರೆ ಆ ಒಂದು ಉದ್ದಿಮೆಯನ್ನ ಮಾಡುವಂತ ಬರ್ತಾ ಇದ್ದಾರೆ, ಅದು ನಮ್ಮಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಒಂದು 3 ಎಕರೆ 4 ಎಕರೆ 8 ಎಕರೆ ಪರಮಾವಧಿ ಅಷ್ಟೇ. ಇನ್ನು ಹೊಸದಾಗಿ ಉದ್ಯಮ ಅಂತ ಮಾಡ್ತಾ ಇರುವವರು ಭೂಮಿಯನ್ನ ಖರೀದಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಉದ್ದಿಮೆ ಅಂತ ಕೆಲವೊಂದು ಮಾಡುವುದಾದ್ರೂ ಕೂಡ ಆಯಾ ಪ್ರದೇಶ, ಆಯಾ ವಾತಾವರಣ, ಆಯಾ ಸ್ಥಳಕ್ಕೆ ತಕ್ಕಂತೆ ಮಾಡಿದ್ರೆ ಸಕ್ಸಸ್ ಅನ್ನು ಕಾಣಬಹುದು. ಬಿಟ್ರೆ ಅವರು ಯಾರೋ ಮಾಡಿದ್ದಾರೆ ಅಂತ ನಾನು ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ವಾತಾವರಣಕ್ಕೆ ಆ ಬೆಳೆಯು ಕೂಡ ಬರೋದಿಲ್ಲ, ಹಾಗಾಗಿ ಉದ್ದಿಮೆ ಕೂಡ ನಾಶವಾಗುತ್ತದೆ. ಹಾಗಾಗಿ ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಕೃಷಿ ಎನ್ನುವಂತಹದ್ದು ವಾತಾವರಣವನ್ನು ಅವಲಂಬಿಸಿರುತ್ತದೆ ಅಂತ ಎನ್ನುವಂತಹ ಒಂದು ಮಾತಿದೆ. ಈ ವಾತಾವರಣದಲ್ಲಿ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಬಹುಶಃ ಕಳೆದ ಒಂದು 50 ವರ್ಷಗಳಲ್ಲಿ ನೋಡಿದ್ರೆ ಸಾಕಷ್ಟು ಬದಲಾವಣೆ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಈ ವಾತಾವರಣದ ಬದಲಾವಣೆ ಎನ್ನುವಂತಹದ್ದು ಕೃಷಿಗೆ ಎಷ್ಟರ ಮಟ್ಟಿಗೆ ಹಾನಿಕರವಾಗಿ ಪರಿಣಮಿಸಿದೆ ಅಂತ? 100ಕ್ಕೆ 100 ಹಾನಿ. ಯಾಕೆಂತಂದ್ರೆ ಎಷ್ಟು ಕೀಟ ಪ್ರಭೇದಗಳು, ಈ ಮಿತ್ರ ಕೀಟಗಳು ಕೂಡ ನಾಶ ಹೊಂದುತ್ತವೆ. ಈಗ ಉದಾಹರಣೆಗೆ ಗುಬ್ಬಿ ಕೂಡ, ಈಗ ನಮ್ಮ ಪರಿಸರ ಸುತ್ತಮುತ್ತ ಪರಿಸರ ಅಂದ್ರೆ ಮನೆಯ ಸುತ್ತಮುತ್ತ ಇರ್ತಿತ್ತು. ಆಗ ಏನಾಗಿದ್ರು ಕೇಳಿದ್ರೆ ಮನೆಗೆ ಶತ್ರು ಕೀಟ ಅಥವಾ ಯಾವ್ದೋ ಒಂದು ಕೀಟ ಬಂದಾಗ ಕೂಡ ಅದು ಅದನ್ನ ತಿಂತಾ ಇರ್ತಿತ್ತು. ಈಗ ಹಾಗೆ ಅಂತ ಪಕ್ಷಿಗಳು ಕೂಡ, ಆಮೇಲೆ ಉಷ್ಣತೆ ಹೆಚ್ಚಾದಾಗೆ ಆತರ ನಮಗೆ ಮಿತ್ರ ಕೀಟಗಳು ನಾಶ ಹೊಂದುತ್ತವೆ. ಹಾಗಾಗಿ ವಿಶೇಷವಾಗಿ ಈ ಅಕೇಶಿಯಾ ಯಾವಾಗ ಬಂತೋ ಆವಾಗ ಜೇನು ಕೂಡ, ತೈಸಾಕ್ ಬ್ರೂಡು, ಇನ್ನಿತರ ಕಾಯಿಲೆಗಳು ಜೇನಿಗೂ ಕೂಡ ಬರಲಿಕ್ಕೆ ಪ್ರಾರಂಭ ಆಯಿತು. ಹವೆಯಲ್ಲಿ ಇರತಕ್ಕಂತ ನೀರನ್ನ ಇದು ಮಾಡ್ಕೊಂಡು ಕಲ್ಲಿನ ಮೇಲಾದ್ರೂ ಬೆಳೀತದೆ. ಹಾಗಾಗಿ ಈ ಹವೆಯಲ್ಲಿ ಇರತಕ್ಕಂತ ಆರ್ದ್ರತೆ ಕಡಿಮೆ ಆದ್ರೂ ಕೂಡ ನಮ್ಮಲ್ಲಿ ವಾತಾವರಣ ಬದಲಾವಣೆ ಆಗೇ ಆಗ್ತದೆ. ಉಷ್ಣತೆಯಲ್ಲಿ ಡಿಗ್ರಿ ಅಂದ್ರೆ 1 ಡಿಗ್ರಿ 2 ಡಿಗ್ರಿ ಅಷ್ಟು ಏರಿಳಿತ ಆಗೇ ಆಗ್ತದೆ. ಹಾಗಾಗಿ ಬೆಳೆಯ ಮೇಲೂ ಕೂಡ ಅದು ಒಂದು ಇಫೆಕ್ಟ್ ಅನ್ನ ಕೊಟ್ಟೆ ಕೊಡ್ತದೆ ಅನ್ನೋದು ನನ್ನ ಭಾವನೆ. ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಕಾಡಿರುವಂತಹ ಒಂದು ಪ್ರದೇಶ, ಜೊತೆಗೆ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವಂತಹ ಒಂದು ಪ್ರದೇಶ. ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಏನೇನು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ, ಎಷ್ಟರ ಮಟ್ಟಿಗೆ ರೈತರು ಇದನ್ನು ಅಳವಡಿಸಿಕೊಂಡಿದ್ದಾರೆ? ಈಗ ಮಿತಿ ಮೀರಿದ ಅಡಿಕೆ ವಿಸ್ತರಣೆಯಿಂದಾಗಿ ಇತ್ತೀಚೆಗೆ ನಾನು ಕೂಡ ಅದರ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದೇನೆ. ಈಗಾಗಲೇ ನಾನು ರಾಂಬುಟಾನ್ ಅಂದ್ರೆ ಕೆಲವೊಂದು ಗಿಡವನ್ನ ರಾಂಬುಟಾನ್ ಹಾಗೆ ಎಗ್ ಪುರುಟು, ಲಿಚ್ಚಿ, ಆಮೇಲೆ ಅಪ್ಪೆಮಿಡಿ ಅಂತ ಅದರ ಒಂದಿಷ್ಟು ವೆರೈಟಿ, ಆಮೇಲೆ ಇನ್ನೊಂದಿಷ್ಟು ಕಸಿ ಮಾವಿನ ಗಿಡಗಳನ್ನು ಕೂಡ ಮಾಡಿದೆ. ಆದ್ರೆ ನಮ್ಮಲ್ಲಿ ವಾತಾವರಣ ಮಾವಿನ ಗಿಡಕ್ಕೆ, ಎಲ್ಲಾ ಮಾವಿನ ಗಿಡಗಳಿಗೆ ಸೂಕ್ತವಾದ್ದು ಅಲ್ಲ. ಈಗ ಅಪ್ಪೆ ಗಿಡ ಕೂಡ ನಮ್ಮಲ್ಲಿ ಬರೋದಿಲ್ಲ, ಸಮುದ್ರ ಮಟ್ಟದಿಂದ ದೂರ ಇದ್ರೆ ಮಾತ್ರ ಅದು ಫಲ ಬರ್ತದೆ. ಹಾಗಾಗಿ ಅದು ಕೂಡ ಸಕ್ಸಸ್ ಅಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಯೋಗವನ್ನ ಮಾಡಿ ನೋಡ್ಬೇಕು. 4 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ನಮಗೆ ಅಷ್ಟು ಲಾಸ್ ಇರೋದಿಲ್ಲ. ಒಂದೆರಡು ಗಿಡವನ್ನ ತಂದು ನೆಟ್ಟು ನಮಗೆ ಯಾವ ರೀತಿ ಫಲ ಕೊಡ್ತದೆ ಅದನ್ನ ನಾವು ಆಧರಿಸಿಕೊಂಡು ನಾವು ಖಾಲಿ ಇದ್ದ ಜಾಗದಲ್ಲಿ ಮಾಡಬಹುದು. ಇನ್ನು ಮಿಶ್ರ ಬೇಸಾಯದಲ್ಲಿ ನಮಗೆ ಕೋಕೋ ಅದನ್ನ ನಾವು ಯಾವತ್ತೇನ್ ಮಾಡ್ತೀವಿ ಕೇಳಿದ್ರೆ ನಾವು ಅದಕ್ಕೆ ಬೆಲೆ ಇಲ್ಲ ಅಂತ ಬಿಡ್ತಾ ಇದೀವಿ. ನಿಜವಾಗಿ ಹಾಗಲ್ಲ. ಕೋಕೋಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ರೊಸೆಸಿಂಗ್ ಮಾಡಿ ಪೌಡರ್ ಮಾಡಿ ಮಾರಿದಾಗ ನಮಗೆ ಹೆಚ್ಚಿಗೆ ಲಾಭ ಇದೆ. ಹಾಗಾಗಿ ನಾನು ಕೂಡ ಅದನ್ನು ಕೂಡ ಮಾಡಿದೆ. ಆದ್ರೆ ಮಳೆಗಾಲದಲ್ಲಿ ನಮ್ಗೆ ಸ್ವಲ್ಪ ಫಲ ಬರೋದ್ರಿಂದ ಸ್ವಲ್ಪ ಡ್ರೈಯರ್ ಇದೆಲ್ಲ ಬೇಕು ನಮಗೆ, ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ವರ್ಕ್ ಅಂದ್ರೆ ಪೂರೈಸೋದಿಲ್ಲ. ಹಾಗಾಗಿ ಅದನ್ನ ಕೋಕೋ ಸ್ವಲ್ಪ ಹಿಂದಿದೆ. ಅಂದ್ರೆ ನಮಗೆ ಬೇಸಿಗೆಯಲ್ಲಿ ಏನಾದ್ರೂ ಹಣ್ಣು ಸಿಕ್ಕಿದಾಗ ನಾನು ಅದನ್ನ ಮೌಲ್ಯವರ್ಧನೆ ಕೂಡಿ ಅಂದ್ರೆ ಮಾರಾಟ ಮಾಡಲಿಲ್ಲ, ಸ್ವತಃ ಬಳಕೆ ಮಾಡಿದ್ದೇನೆ. ಐಸ್ ಕ್ರೀಮ್ ಅಂಗಡಿಗೆ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಒಯ್ಲಿಕ್ಕಿದ್ದೇನೆ. ಆದ್ರೆ ಕಾಡು ಪ್ರಾಣಿಗಳ ಕಾಟ ಇದೆ, ಅದಕ್ಕೆ ಕೋಕೋಗೆ ಕಬ್ಬೇಕು ಅಂತ, ಕಾಡು ಬೇಕು, ನಾವು ಕಬ್ಬೇಕು ಅಂತೀವಿ, ಅದು ಬಹಳಷ್ಟು ಉಪಟಾಲವನ್ನು ಕೊಡ್ತದೆ. ಇನ್ನು ಜಾಯಿಕಾಯಿ ಮಾಡಬಹುದು. ಜಾಯಿಕಾಯಿ ಆದ್ರೆ ಅದು ಕೂಡ ಹಾಗೆ ಮಳೆಗಾಲದಲ್ಲಿ ಫಲ ಬರ್ತದೆ. ಹಾಗೆ ನಮಗೆ ಅದು ಕೂಡ ಒಂದು ಡ್ರೈಯರ್ ಬೇಕೇ ಬೇಕು. ಹಾಗಾಗಿ ಪ್ರತಿಯೊಂದು ಡ್ರೈಯರ್ ಅವಲಂಬಿಸಿರ್ತಕ್ಕಂಥದ್ದು ನಮಗೆ ಹೆಚ್ಚಿಗೆ ಅಂದ್ರೆ ಏನು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಆದಾಯ ತರ್ತಕ್ಕಂಥ ಬೆಳೆಗಳನ್ನ ಈಗ ಹಿಪ್ಪಲಿ ಇದೆ, ಇದು ಮರ ಹಿಪ್ಪಲಿ ಅಂತ ಹೇಳ್ತಾರೆ. ನಾನು ಕೇರಳ ಇದರಿಂದ ತಂದು ಮಾಡಿದ್ದೇನೆ. ಅದನ್ನ ಈಗ ಇನ್ನು ನಾ ಏನ್ ಮಾಡ್ತೇನೆ ಕೇಳಿದ್ರೆ, ಯಾವತ್ತು ನಾನು ಯೂಸ್ ಮಾಡೋದಿಲ್ಲ ಜಾಸ್ತಿ, ಯಾವ್ದಾದ್ರು ಒಂದು ಸ್ಯಾಂಪಲ್ಗೆ ಒಂದು ಗಿಡ ತಂದು ಮದರ್ ಪ್ಲಾನ್ ಮಾಡಿ ಅದನ್ನ ಮಲ್ಟಿಪ್ಲೈ ಮಾಡ್ತೇನೆ. ಈಗ ವೆನಿಲ್ಲಾ ಕೂಡ ಹಾಗೆ ಆಯ್ತು, ಎಲ್ಲರಿಗೂ ಲಾಸ್ ಅಂದ್ರು, ನನಗೆ ಲಾಸ್ ಆಗಲಿಲ್ಲ. ಯಾಕೆ ಕೇಳಿದ್ರೆ, ನಾನು ತಂದಿದ್ದು ಒಂದು ಒಂದು ಮೀಟರ್ ಅಷ್ಟೇ, ಅದನ್ನ ಮಲ್ಟಿಪ್ಲೈ ಮಾಡಿ ನಾನೇ ಮಾಡಿದೆ, ಅದನ್ನ ದುಡ್ಡನ್ನು ನಾನು ತೆಗೆದೆ, ನನಗೆ ಲಾಸ್ ಆಗಲಿಲ್ಲ. ಹಾಗಾಗಿ ಯಾವತ್ತು ನಾವು ಇನ್ವೆಸ್ಟ್ ಮಾಡುವಾಗ ವಿಚಾರ ಮಾಡಬೇಕು, ನಾವು ಎಲ್ಲಿ ಲಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಹಾಗಾಗಿ ಲಾಸ್ ಮಾಡುವತ್ತ ಇದನ್ನು ಬೆಳೆ ಯಾವತ್ತು ನೋಡಿಕೊಂಡು ಪ್ರಯೋಗ ಮಾಡಿ ನಮ್ಮ ಭೂಮಿಯಲ್ಲಿ ಸಿದ್ಧಪಡಿಸಿದಾಗ ನಮಗೆ ಲಾಭ ಬರ್ತದೆ. ಬಿಟ್ಟರೆ ಯಾರೋ ಹೇಳಿದ್ದಾರೆ, ಈಗ ನಾನು ಹೇಳಿದೆ ಲಿಚ್ಚಿ ತನ್ನಿಟ್ಟೆ ಫಲ ಇಲ್ಲ, ಹೀಗೆ ಅದನ್ನು ಕಡಿತಾ ಇದ್ದೇನೆ ಈಗ, ಆದರೂ ನನ್ನ ಸಂಪೂರ್ಣ ನಾಶ ಮಾಡಲಿಲ್ಲ. ಹೀಗೆ ನಮಗೆ ಏನು ಅನುಕೂಲ ಇದೆ, ಆಮೇಲೆ ಇದನ್ನು ಮಾಡ್ಬೋದು. ಏಲಕ್ಕಿ ಬರೋದಿಲ್ಲ ಇಲ್ಲಿ, ಏಲಕ್ಕಿ ಹಾಕು ಅಂತ ಹೇಳ್ತಾರೆ, ಏಲಕ್ಕಿ ಬರೋದಿಲ್ಲ. ಆಮೇಲೆ ಎಲೆ ಬಳ್ಳಿ, ಮೆಣಸು, ಕಾಳುಮೆಣಸು, ಕಾಳುಮೆಣಸು ಬೆಳೆದಾಗ ಕೂಡ ಈಗ ನಾವು ತೋಟದ ಬದುಗಳಲ್ಲಿ ಮತ್ತು ಹೊರಗಡೆ ಏನು ಮರ ಇದೆ ಅದಕ್ಕೆ ಮಾಡಿದರೆ ಹೆಚ್ಚಿನ ಒಂದು ಯಾವುದೇ ಸ್ವರ್ಗ ರೋಗ ಇಲ್ಲದೆ ಅದನ್ನು ಮಾಡ್ಬೋದು. ಈ ನಾವು ಮರಕ್ಕೆ ಹಾಕಿದಾಗ ನಾವು ಅದಕ್ಕೆ ಒಂದು ರೋಗ ಬರೆದಿದ್ದಾಗೆ ಬೋರ್ಡೋ ದ್ರಾವಣ ಆ ಥರ ಎಲ್ಲ ಬೇಕು, ಆದರೆ ಹೊರಗಡೆ ಮಾಡಿದಾಗ ಫಲ ಕಡಿಮೆ ಇರ್ಬೋದು, ಆದರೆ ನಿಮಗೆ ಫಲ ಕೊಟ್ಟೆ ಕೊಡ್ತದೆ, ಯಾವುದೇ ರೋಗ ಇಲ್ಲ. ಯಾಕಂದ್ರೆ ನಮ್ಮ ಊರಲ್ಲಿ ನಾನು ಹೇಳಿದೆ ಮೂಲತಃ ಕರ್ಕೆ ಅಂತ, ಅಲ್ಲಿ ನಾನು ಚಿಕ್ಕವನಿದ್ದಾಗ ಬಳ್ಳಿ ಇನ್ನೂ ತನಕ ಇದೆ, ಆದರೆ ಫಲ ಕಡಿಮೆ. ಇಲ್ಲೇ ಈಗ ಒಂದು ಬಳ್ಳಿಗೆ ಜಾಸ್ತಿ ಬರ್ತದೆ, ಅದರ ಒಂದು ಅರ್ಧ ಪ್ರಮಾಣದಲ್ಲಿ ಅದು ಬರ್ತದೆ, ಆದರೂ ಅದು ಲಾಭನೇ, ಸಾಯೋದೇ ಇಲ್ಲ. ಹಾಗಾಗಿ ಅದನ್ನು ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕವಾಗಿ ಬಾಳೆಯ ಗಿಡ ಆಗ್ಬೋದು ಅಥವಾ ಹಲಸು ಮಾವು ಆಗ್ಬೋದು, ಇಂಥದ್ರ ಬದಲಿಗೆ ಸಾಕಷ್ಟು ವಿದೇಶಿ ಹಣ್ಣಿನ ಗಿಡಗಳು ಕೂಡ ಬಂದಿದೆ ಅಂತ ಹೇಳಿ, ನಮ್ಮ ವಾತಾವರಣಕ್ಕೆ ಇವು ಒಗ್ಗಿಕೊಳ್ತವಾ ಅಥವಾ ಮರ ಮಾತ್ರ ಆಗಿ ಗಿಡ ಯಾವುದೇ ಫಸಲು ಕೊಡದೇ ಹೋಗ್ತದೆ ಹೇಗೆ ಅಂತ? ಈಗ ನಾವೇನ್ ಮಾಡ್ಬೇಕಂದ್ರೆ, ಯಾರು ಈಗ ಏನ್ ಮಾಡ್ತಾರೆ, ಈಗ ನರ್ಸರಿಯಲ್ಲಿ ನಾವು ಹೋಗ್ತೀವಿ ಯಾವ್ದೊಂದು ಅದಕ್ಕೆ ಎಕ್ಸಿಬಿಷನ್, ಹೌದು ಹಣ್ಣಿನ ಗಿಡ ಕೊಡಿ ಅಂತ ಹೇಳ್ತೀವಿ, ಅವನಿಗೆ ಮಾರಾಟ ಆಗ್ಬೇಕು. ಹಾಗಾಗಿ ಏನ್ ಮಾಡ್ತಾನೆ, ಇದು ಫಲ ಬರ್ತದೆ ಅಂತ ಹೇಳ್ತಾರೆ. ಈಗ ಈಗಾಗಲೇ ಸಾಕಷ್ಟು ಜನ, ಹೌದು ಈಗ ನಿಮ್ಮ ಯಾವ್ದಂದ್ರೆ ಶಂಕರ ಮತ್ತು ಸಿದ್ದು ಈ ತರ ಹಲಸಿನ ಗಿಡಗಳನ್ನ ತಂದು 8-10 ವರ್ಷ ಆದ್ರೂ ಕೂಡ ಫಲ ಬರ್ತಿದ್ದಾರೆ. ಹಾಗಾಗಿ ನಮಗೆ ಯಾವುದು ಫಲ ಬರ್ತದೆ, ನಮ್ಮಲ್ಲಿ ಲೋಕಲ್ ವೆರೈಟಿ ಯಾವುದು ಕಸಿ ಮಾಡಬಹುದು, ಲೋಕಲ್ ಯಾರು ಕಸಿ ಕಟ್ತಾರೆ ಅಂತವ್ರತ್ರ ನಾವು ತಗೊಂಡ್ರೆ ಅಲ್ಲಿದೆ ಒಂದು ತಳಿ ಅಭಿವೃದ್ಧಿ ಆಗ್ತದೆ, ಮತ್ತೆ ಅದು ಖಂಡಿತ ಫಲ ನೀಡ್ತದೆ. ಹಾಗಾಗಿ ನಮಗೆ ಯಾವ್ದು ಫಲ ಬರ್ತದೆ ನೋಡ್ಲಿಕ್ಕೆ ಸ್ಯಾಂಪಲಿ ಒಂದ್ ಗಿಡ ತರಬಹುದು, ಬಿಟ್ರೆ ಅದನ್ನೇ ಪ್ಲಾಂಟೇಶನ್ ಮಾಡುವಾಗ ನಾವು ಅದು ನೆಟ್ಟು ನೋಡೇ ಮಾಡಬೇಕು. ಹೀಗೆ ವಿದೇಶಿ ಹಣ್ಣಲ್ಲಿ ಸಾಕಷ್ಟು ಎಬಿಯೋ ಇದೆ, ಅದು ಸಾಮಾನ್ಯ ಬರ್ತದೆ ಅಂತ ಹೇಳ್ತಿದ್ದಾರೆ, ಅದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಜಬೋಟಿಕಾಬ ಅಂತ ಇದೆ, ಅದು ಬರ್ತದೆ ಅಂತ ಹೇಳ್ತಾರೆ. ವೆಲ್ವೆಟ್ ಆಪಲ್ ಹಾಕಿ ನಾನು ಈಗಾಗಲೇ 10 ವರ್ಷ ಆಯ್ತು, ಇನ್ನೂ ತನಕ ಗಿಡ ಮಾತ್ರ ಸ್ವಲ್ಪ ಡೆವಲಪ್ ಆಗ್ತದೆ, ಬಿಟ್ರೆ ಅದಕ್ಕೆ ಎಷ್ಟೇ ಮಾಡಿದ್ರು ಕೂಡ ಇನ್ನೂ ಫಲ ಬಂದಿಲ್ಲ. ಈಗ ಫಲ ಬಂದಿದ್ದು ಒಂದೇ ಒಂದು ಅಂದ್ರೆ ರಂಬುಟಾನ್, ಅದು ಮಳೆಗಾಲ ಇಫೆಕ್ಟ್ ಆದ್ರೆ, ಅಂದ್ರೆ ಏನಾದ್ರೂ ಮಳೆ ಜಾಸ್ತಿ ಆದ್ರೆ ಅದು ಹೂವು ಈಗ ಪರಾಗಸ್ಪರ್ಶ ಆಗದೆ ಉದುರೋಗೋ ಚಾನ್ಸಸ್ ಇದೆ. ಹಾಗಾಗಿ ನಮ್ಮಲ್ಲಿ ವಾತಾವರಣಕ್ಕೆ ಯಾವುದು ಅನುಕೂಲ, ಗೋಡಂಬಿ ಅದು ಕೂಡ ನಾಶ ಆಗ್ತದೆ. ಈಗ ವಾತಾವರಣ ಬದಲಾವಣೆ ಗೋಡಂಬಿ ಮೇಲೆ ಪರಿಣಾಮ ಬೀರಿ ಅದು ಕೂಡ ಫಲ ಇಲ್ಲ. ಮೊದಲಾದ್ರಾಗಲ್ಲ, ಗೋಡಂಬಿ ಒಂದು ನೆಟ್ಟಿಟ್ಟರೆ ಸಾಕು, ನಮಗೆ ಒಂದು 14-15 ವರ್ಷ ಅಥವಾ 30 ವರ್ಷಗಳ ಕಾಲ ಮರ ಹಾಗೆ ಇರ್ತಿತ್ತು, ಬಲಿತು ಅದು ಹಾಗೆ ನಮ್ಗೆ ಫಲವನ್ನು ನೀಡ್ತಾ ಇರ್ತಿತ್ತು. ಆದ್ರೆ ಈಗ ನೀವು ಕಸಿ ಗಿಡ ನೆಡಿ ಅಥವಾ ಬೀಜದ ಗಿಡ ನೆಡಿ ಯಾವುದ್ರಲ್ಲಿಯೂ ಫಲ ಕಾಣ್ತಿಲ್ಲ, ಟೀ ಸೊಳ್ಳೆ ಕೂಡ ಬಾಧಿಸ್ತಾ ಇದೆ. ಹಾಗಾಗಿ ವಾತಾವರಣದ ಒಂದು ಇಫೆಕ್ಟ್ ಕೃಷಿ ಮೇಲೆ ಆಗ್ತಾ ಇದೆ. ಈಗ 1 ಎಕರೆ ಅಥವಾ 1-5 ಎಕರೆ ಪ್ರದೇಶ ಇದೆ ಅಂತ ಇಟ್ಕೊಳ್ಳಿ, ಎಷ್ಟು ಗಿಡಗಳನ್ನ ನಾಟಿ ಮಾಡಬಹುದು ಅಂತ? ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲೋ ಅಥವಾ ತೆಂಗಿನ ತೋಟದಲ್ಲೋ ಅಥವಾ ಇನ್ಯಾವುದೋ ಒಂದು ತೋಟದ ಬೆಳೆಗಳಿದ್ದಾಗ ಮಿಶ್ರ ಬೆಳೆಯಾಗಿ ಒಂದಷ್ಟು ಹಣ್ಣಿನ ಗಿಡ ಹಾಕಬಹುದು ಅಂತ ಆಸೆ ಆಗಬಹುದು, ಆದ್ರೆ ಗಾಳಿ ಬೆಳಕಿನ ವ್ಯವಸ್ಥೆ ಹೇಗೆ ಅಂತ, ಕಡಿಮೆ ಆದ್ರೆ ಹೆಚ್ಚಾದ್ರೆ ಏನೇನು ಸಮಸ್ಯೆ ಬರ್ತದೆ? ಈಗ ನಿಜವಾಗಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಅಂದ್ರೆ 450 ಗಿಡ ಹೀಗೆ ಆತರ ಮಾಡಿದ್ರೆ, ಅಂದ್ರೆ ಹೈ ಡೆನ್ಸಿಟಿ ಪ್ಲಾಂಟ್ ಮಾಡೋದಕ್ಕಿಂತ ಆ ರೀತಿ ಇದ್ದಾಗ ಗಾಳಿ ಬೆಳಕು ಜಾಸ್ತಿ. ನಮ್ಮಲ್ಲಿ ಹಿರಿಯ ಏನ್ ಮಾಡ್ತಾರೆ ಅಂದ್ರೆ, ಈಗ ಹೊರಗಡೆಯಿಂದ ಗಾಳಿ ಒಳಗೆ ಬರಬಾರ್ದು ಅಥವಾ ಬಿಸಿಲು ಬರಬಾರ್ದು ಅಂದ್ರೆ ಮರ ಮುರಿತದೆ ಅಂತ ಸೈಡಿಗೆ ಗಿಡವನ್ನು ಇಡ್ತಾರೆ. ನಿಜವಾಗಿ ಹೌದು ಅಂದ್ರೆ, ಬಿಸಿಲು ತಡೆಯುವಾಗ ಮಾತ್ರ ನಾವು ಅದನ್ನ ಮಾಡಬೇಕು, ಮಳೆಗಾಲ ಪೂರ್ವದಲ್ಲಿ ಅದನ್ನ ಕತ್ತರಿಸಬೇಕು. ಯಾಕೆ ಕೇಳಿದ್ರೆ, ನಾನು ಅದನ್ನ ಅನುಭವಿಸಿದ್ದೇನೆ. ಒಂದೇದಾಗಿ ಕೊಳೆ ರೋಗ, ಗಾಳಿ ಇದ್ದಾಗ ಆ ಕೊನೆ ಒಣಗ್ತದೆ. ಈಗ ನಮ್ಮಲ್ಲಿ ಸೈಡ್ ಅಲ್ಲಿ ಅಡಿಕೆ ಮರ ಎಲ್ಲ ಇದೆ, ಅಂದ್ರೆ ಅಡಿಕೆ ಮರ ಇದ್ರೊಳಗೆ ಇನ್ನು ಹಲಸಿನ ಮರ, ಮಾವಿನ ಮರ ಆ ರೀತಿ ಅಂದ್ರೆ, ಆಮೇಲೆ ಜಂಬೆ ಈ ರೀತಿ ಮರವನ್ನು ಇಟ್ಟಾಗ ಒಳಗಡೆ ಗಾಳಿ ಪ್ರವೇಶ ಆಗುವುದಿಲ್ಲ, ಗಾಳಿ ಪ್ರವೇಶವನ್ನು ತಡೀತದೆ. ಆಗ ಕೊನೆ ಅಡಿಕೆ ಕೊನೆ ಮೇಲೆ ತಕ್ಕಂತಹ ಫಂಗಸ್ಸು ಡೆವಲಪ್ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಇದಾದ್ರೂ ಕೊನೆ ಒಣಗದಾಗ ಒಣಗಿದ ಪ್ರದೇಶದಲ್ಲಿ ಈ ಪೈಟೋಪ್ತರ ಶಿಲೀಂಧ್ರ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅದನ್ನ ಮಳೆಗಾಲ ಪೂರ್ವದಲ್ಲಿ ನಾವು ಕತ್ತರಿಸಲೇಬೇಕು. ಹಾಗೆ ಮಾಡಿದಾಗ ನಾವು ಅಂದ್ರೆ ಬದಿಯಲ್ಲಿ ಮರಗಳನ್ನ ಇಡೋದು ಸೂಕ್ತ ಅಲ್ಲ ಅಂತ ನನ್ನೊಂದು ಭಾವನೆ. ಬಿಸಿಲು ಬರ್ತದೆ ಅಂದಾಗ ಮಳೆಗಾಲ ನಂತರ ಬಿಡೋದು ಒಳ್ಳೇದು. ಅಲ್ಲಿವರೆಗೆ ಮಳೆಗಾಲದಲ್ಲಿ ನಾವು ಅದನ್ನ, ಮಳೆಗಾಲ ಬರ್ತದೆ ಅನ್ನುವಾಗ ಅದನ್ನ ಕತ್ತರಿಸಿಬಿಟ್ರೆ ನಮಗೆ ತೋಟ ಹೆಚ್ಚು ಇದು ಮತ್ತೆ ಹೈ ಡೆನ್ಸಿಟಿ ಪ್ಲಾಂಟ್ ಆ ರೀತಿ ಮಾಡೋದು ಉತ್ತಮ ಅಲ್ಲ. ಅಡಿಕೆ ಇದ್ರೊಳಗೆ ನಾವು ಮಿಶ್ರ ಅಂದ್ರೆ ಒಂದೇ ಬೆಳೆಯನ್ನು ನಂಬಬಾರದು, ಬೇರೆ ಬೇರೆ ಮಿಶ್ರ ಬೆಳೆಯನ್ನ ನಂಬಿದಾಗ ನಮಗೆ ಒಂದು ಬೆಳೆಯೆಲ್ಲ ಒಂದು ನಮ್ಮ ಕೈ ಹಿಡಿತದೆ. ಹಾಗಾಗಿ ಆ ರೀತಿ ಮಾಡಿದ್ರೆ ಉತ್ತಮ. ಈಗ ಅಡಿಕೆಯನ್ನೇ ಪ್ರಧಾನ ಕೃಷಿ ಬೆಳೆಯಾಗಿ ಇಟ್ಟುಕೊಂಡು ಬೇರೆ ಏನೇನು ಬೆಳೆಯನ್ನ ಬೆಳಿಬಹುದು ಅಂತ ನೀವು ಹೇಳಿದ್ರಿ, ಬೇರೆ ಯಾವ ಚಟುವಟಿಕೆಯನ್ನು ಸೇರಿಸ್ಕೋಬಹುದು ಅಂತ? ಈಗ ಜೇನು ಕೃಷಿ ಆಗ್ಬಹುದು ಅಥವಾ ಬೇರೆ ಏನಾದ್ರೂ ಆಡು ಸಾಕಣೆಯೋ ಅಥವಾ ಬೇರೆ ಏನಾದ್ರು ಮಾಡುವಂತವರು ಅವಕಾಶ ಇದೆಯಾ? ಈಗ ಜೇನು ಕೃಷಿ ನಿಜವಾಗಿ ಮಾಡಬಹುದು ಅಂದ್ರೆ ಒಂದು ಇದನ್ನು ಕೊಟ್ಟು, ಆದ್ರೆ ನನಗೇನಾಯ್ತು ಕೇಳಿದ್ರೆ ಅಂದ್ರೆ ಕೆಲವೊಬ್ಬರಿಗೆ ಒಂದು ಅನುಕೂಲ ಆಗ್ತದೆ. ಆಯಾ ಪ್ರದೇಶದಲ್ಲಿ ನಾನು ಈಗಾಗಲೇ ಹೇಳಿದೆ, ನಮ್ಮ ಮನೆಯಲ್ಲಿ ನಾನು ಇಟ್ಟಾಗ ಅಂದ್ರೆ ಈಗ ನಮ್ಮ ಮಿತ್ರರೊಬ್ಬರು ಇದ್ದಾರೆ ರಾಜೀವ್ ಕುಪ್ಪವಣ್ಣ ಅಂತ, ಅವರು ಕೂಡ ನಮ್ಮ ಮನೆ ಹತ್ರ ಪೆಟ್ಟಿಗೆ ಇಟ್ರು, ಅವರ ಪೆಟ್ಟಿಗೆಗೆ ರೋಗ ಬಂತು. ಹಾಗೆ ನಾನು ಕೂಡ ನಮ್ಮಲ್ಲಿ ಬಿಟ್ಟಾಗ ನಾನು 4-5 ವರ್ಷಕ್ಕೆ ನಾನು ಅದನ್ನ ಅನುಭವಿಸಿ ನಾನು ಜೇನು ಕೃಷಿಯನ್ನು ಬಿಟ್ಟೆ. ಹಾಗೆ 1 ವರ್ಷ ನಾನು ಮಾಡಿದ್ದೇನೆ ಅಂದ್ರೆ ಇದಾಗಿತ್ತು, ನನಗೆ ಸಕ್ಸಸ್ ಆಗಿತ್ತು. ಆದ್ರೆ ಮತ್ತೆ ನನಗೆ ರೋಗ ಬಂದದಿಂದ ನಾನು ಜೇನು ಕೃಷಿಯನ್ನು ಬಿಟ್ಟೆ. ಅದು ಆಯಾ ಪ್ರದೇಶದ ಮೇಲೆ ಅವಲಂಬನೆಯಾಗಿ ಜೇನು ಕೃಷಿಯನ್ನು ಕೂಡ ಮಾಡಬಹುದು. ಇನ್ನು ಆಡು ಈ ತರ ಅಂದ್ರೆ ಆಡು ನಿಜವಾಗಿ ಮಾಡಬಹುದು, ಆದ್ರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಅಂದ್ರೆ ಆ ಮೇಲಿಕ್ಕೆಲ್ಲ ಸಮಸ್ಯೆ ಇದೆ, ಈ ಗೋಮಾಳಗಳೆಲ್ಲ ಅತಿಕ್ರಮಣ ಆಗಿ ಯಾವುದೇ ರೀತಿ ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೂ ಕೆಲವೊಬ್ರು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ 100% ಆಗುವಷ್ಟು ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಆ ರೀತಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹೈನುಗಾರಿಕೆ ಇದ್ರ ಬಗ್ಗೆ ಬಂದಾಗ ಹೈನುಗಾರಿಕೆಯಲ್ಲಿ ನಾನು ಕೂಡ ಸೋತವನು. ಹೈನುಗಾರಿಕೆ ಅಂತ ಹೇಳ್ತಾರೆ, ಇವರು ಲೆಕ್ಕ ಕೊಡ್ತಾರೆ, ಲೆಕ್ಕದಲ್ಲಿ ನಾವು ಸರಿಯಾಗಿ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ನಮಗೆ ಲಾಸು. ಒಂದು ಆಕಳಿಗೆ ಕನಿಷ್ಠ ಒಂದು 10 ಕಟ್ಟು ಅಂದ್ರೆ ನಾನು ಕನಿಷ್ಠ ಹೇಳಿದ್ದು ಗರಿಷ್ಠ ಅಲ್ಲ, ಕನಿಷ್ಠ ಅಂದ್ರೆ ಕನಿಷ್ಠ ಅಗ್ದಿ ಕನಿಷ್ಠ ಹೇಳ್ತಿದ್ದು, 10 ಕಟ್ಟು ಹುಲ್ಲು ಹಾಕಿದ್ರೆ 150 ರೂಪಾಯಿ ಆಯ್ತು, ಅಲ್ಲಿಗೆ 15 ರೂಪಾಯಿ ಕಟ್ಟಿದೆ. ಹಿಂಡಿ 36 ರೂಪಾಯಿ ಹೊಂದಿದೆ, ಒಂದು ನಾವು ಕನಿಷ್ಠ 3 ಕೆಜಿ ಕೊಟ್ಟರು 36 ಹೇಳಿ 108 ರೂಪಾಯಿ ಆಯ್ತು. ಹೀಗೆ ನಾವು ಖರ್ಚು ಹೆಚ್ಚಿಗೆ ಅದೇ ನಾನು ಆ ರೀತಿ ಮಾಡೋದು. ಆಮೇಲೆ ಕೆಲಸ ಬೆಳಿಗ್ಗೆ ಸಂಜೆ ಕೆಲಸ, ಹಾಲು ಕರೆಯೋದು ಸಂಜೆ ಬೆಳಿಗ್ಗೆ, ಆಮೇಲೆ ಸಗಣಿ ಬಾಚಬೇಕು, ಆಮೇಲೆ ಗೊಬ್ಬರ ಆದಾಗಲೂ ಕೂಡ ಗೊಬ್ಬರ ಗುಂಡಿಯಿಂದ ಹುರುಳಿಕ್ಕೂ ಮತ್ತೆ ಅದಕ್ಕೆ ದುಬಾರಿ ಇದನ್ನ ಕೊಡಬೇಕು. ಹಾಗಾಗಿ ಹೊಸ ಹೊಸ ವಿಧಾನವನ್ನ ನಾವು ಅಳವಡಿಸಿಕೊಂಡ್ರೆ ಎರೆಹುಳು ಈಗ ಏನಂದ್ರೆ ನಾವೇನ್ ಮಾಡ್ತಿದ್ದೇವೆ, ಗೊಬ್ಬರ ತಗೊಳ್ತಾ ಇದ್ದೇನೆ. ಈಗ ನಾನು ಕಳೆದ ವರ್ಷದಿಂದ ನಾನು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಈ ರೀತಿಯನ್ನ ಮಾಡ್ಬಿಟ್ಟು, ಆಮೇಲೆ ಸೊಪ್ಪು ಇದನ್ನ ಹಾಕ್ಸೋದು, ಆಮೇಲೆ ತೆರಕನ್ನ ಹಾಕ್ಸೋದು. ಸೊಪ್ಪನ್ನ ನಿಜವಾಗಿ ನಾವು ಮಳೆ ಮುಗಿದ ನಂತರ ಅಂದ್ರೆ ಹಾಕಿದ್ರೆ, ಅಡಕೆ ಎಲ್ಲ ಕೊಯ್ಲು ಆದ್ಮೇಲೆ ಹಾಕ್ಸಿದ್ರೆ ಒಳ್ಳೇದು. ಆದ್ರೆ ಈಗಿನ ಈ ಲೇಬರ್ ಆಳುಗಳ ಅಭಾವದಿಂದ ನಾನು ಯಾವ ಸಮಯ ಅಂತ ನೋಡುದಿಲ್ಲ, ಅವರು ಯಾವಾಗ ಬರ್ತಾರ ಸೊಪ್ಪು ಹಾಕ್ಸ್ಬಿಡ್ತಾನೆ. ಅಡಕೆ ಹೆಕ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ, ಒಂದ್ 4-6 ಸಸಿ ಹುಟ್ಟುತ್ತದೆ ಅದರ ಬುಡದಲ್ಲಿ. ಆದ್ರೆ ನಾನು ಅದನ್ನ ಯಾವ್ದನ್ನು ಮೋಸ ಮಾಡಿ ಮಾರಾಟ ಮಾಡೋದಾಗ್ಲಿ ಮಾಡೋದಿಲ್ಲ. ಅಡಕೆ ಸಸಿ ನಮ್ಮದು ಅಂತ ಕೆಲವರು ಏನ್ ಮಾಡ್ತಾರೆ, ಅದು ಹುಟ್ಟದನ್ನು ಕಿತ್ತು ಕೊಟ್ಟೆಲ್ ಹಾಕಿ ಅದನ್ನು ಮೋಸ ಮಾಡ್ತಾರೆ. ನಾನು ಆ ರೀತಿಯನ್ನ ಯಾವತ್ತು ಮಾಡೋದಿಲ್ಲ, ಮತ್ತೆ ಆ ರೀತಿ ಮಾಡಿದ್ರೆ ಅಂದ್ರೆ ಒಳ್ಳೇದು ಅಲ್ಲ, ಅವರಿಗೂ ಕೂಡ ಸಫರ್ ಆಗ್ತಾರೆ. ಹಾಗಾಗಿ ಆ ತರ ಕೆಲಸವನ್ನು ಮಾಡಬಾರದು. ನಮಗೆ ಏನು ಬೆಳೆಯನ್ನ ಬೆಳಿಲಿಕ್ಕೆ ಅಂದ್ರೆ ಅಡಿಕೆ ಮರ ಆರೋಗ್ಯಕ್ಕೆ ಏನು ಪೋಷಕಾಂಶಗಳು ಬೇಕೋ ಆ ರೀತಿ ಅದನ್ನ ನಾನು ಒದಿಸ್ಕೊಳ್ಳೋದು, ಕಾಡಿನ ಸೊಪ್ಪು ಮತ್ತೆ ತರಕನ್ನು ಹಾಕೊಂಡು ಒದಿಸ್ಕೊಳ್ತೇನೆ, ಮತ್ತೆ ಗೊಬ್ಬರವನ್ನು ಖರೀದಿ ಮಾಡ್ತಾ ಇದ್ದೇನೆ. ಇನ್ನೊಂದು ನಿಮ್ಮ ಆಸಕ್ತಿಯ ವಿಷಯ ಔಷಧೀಯ ಸಸ್ಯಗಳನ್ನ ಬೆಳೆಸುವಂತಹದ್ದು ಮತ್ತು ಔಷಧಿಯನ್ನ ಸಾಂಪ್ರದಾಯಿಕ ಔಷಧಿಯನ್ನು ಕೊಡುವಂತಹದ್ದು, ಈ ಅನುಭವದ ಬಗ್ಗೆ ಹೇಳಿ. ಈಗ ನಮಗೇನಾಗಿದೆ ಅಂದ್ರೆ ಮೊದಲೆಲ್ಲ ಅಂದ್ರೆ ಈಗ ತಕ್ಷಣ ಕಡಿಮೆ ಆಗಬೇಕು ಅಲೋಪತಿಕ್, ಆ ರೀತಿ ಪೇಷಂಟ್ಗಳು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ನಮ್ಮಲ್ಲಿಯೂ ಕೂಡ ಆಳ್ಸಿತನ ಅಂತ ಹೇಳ್ಬೋದೇನ, ಯಾಕಂದ್ರೆ ಕೆಲವೊಂದು ಮೂಲಿಕೆಗಳು ಸಿಗೋದಿಲ್ಲ, ಅದನ್ನ ಅರಿಯೋದು ಆಮೇಲೆ ಈ ರೀತಿ ಹಾಗೆ ಅದನ್ನು ಕೂಡ ಮಾಡ್ಲಿಕ್ಕೆ ಯಾರಿಗೂ ತಾಳ್ಮೆ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಔಷಧವನ್ನು ಹೇಳ್ತೇವೆ. ನಮ್ಮ ಸಾಂಪ್ರದಾಯಿಕವಾಗಿ ಕೆಲವೊಂದಿಷ್ಟು ಏನು ಕೊಡಲೇಬೇಕಾದಂತ ಕೆಲವೊಂದು ಪದ್ಧತಿಗಳು ಇದೆಯೋ ಅದನ್ನ ಮಾತ್ರ ಕೊಡ್ತಾ ಇದ್ದೀನಿ. ಈಗ ನಾವೇನ್ ಮಾಡ್ತೀವಿ, ಮೊದಲು ಶಿವನುಣ್ಣು ಅಂತ ಇತ್ತು, ಅದಕ್ಕೆ ವಿಶೇಷವಾಗಿ ಔಷಧ ಇಲ್ಲ. ನಮ್ಮ ಕುಟುಂಬದ್ರಿಂದ ನಾವು ಶಿವಟ್ಟಿ ಕುಟುಂಬ ಅಂತ ನಮ್ದು, ಹಾಗಾಗಿ ನಾವು ಒಂದು ಔಷಧ ಕೊಡ್ತಾ ಇದ್ವಿ. ಆಮೇಲೆ ವೃತ್ತಿ ಚರ್ಮ ರೋಗ ಇದಕ್ಕೆ ಅದನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಪ್ಯಾರಾಲಿಸಿಸ್, ಆಮೇಲೆ ಕಿಡ್ನಿ ಸ್ಟೋನ್ ಅಲ್ಲಿ ನಮ್ಮಲ್ಲಿ ಏನು ಕೇಳಿದ್ರೆ 5 mm ಒಳಗಡೆ ಇದ್ರೆ ಮಾತ್ರ ನಾನು ಕೊಡೋದು, ಯಾಕಂದ್ರೆ ನಮ್ಮ ತಗೊಳ್ಳೋದು ಒಂದೇ ಸಲ ಔಷಧ. ಆ ಒಂದೇ ಸಲ ಔಷಧದಲ್ಲಿ ಅದು ಕಿತ್ತೋಗ್ತದೆ, ಕಿತ್ತೋದು ಹೊರಗಡೆ ಬರಬೇಕು. ಹಾಗಾಗಿ 5 mm ಗಿಂತ ಜಾಸ್ತಿ ಇದ್ರೆ ಹೊರಗಡೆ ಬರ್ಲಿಕ್ಕೆ ತೊಂದರೆ ಆಗ್ತದೆ, ಅಪಾಯ ಮಟ್ಟದ್ದು ಅಂತ ನಾನು ಅದನ್ನು ಕೊಡ್ತಲ್ಲ. ಹೀಗೆ ಕೆಲವೊಂದಿಷ್ಟು ಔಷಧಿಯನ್ನು ಕೊಡ್ತೇನೆ. ನಮ್ಮಲ್ಲಿ ಸುತ್ತಲೂ ಕಾಡಲ್ಲಿ ಇರೋದ್ರಿಂದ, ಕಾಡಲ್ಲಿ ಔಷಧ ಗಿಡ ಇರೋದ್ರಿಂದ ನಾನು ಅದನ್ನ ಬೆಳೆಸುವ ಪ್ರಯತ್ನವನ್ನ ಮಾಡೋದಿಲ್ಲ, ಯಾಕಂದ್ರೆ ನನಗೆ ಅಗಾಧವಾಗಿ ಸಿಗ್ತದೆ ಬೇಕಷ್ಟು. ಸುತ್ತಮತ್ತ ಯಾರು ಔಷಧ ಕೊಡೋರಿಲ್ಲ, ಹಾಗಾಗಿ ನನಗೆ ಅಂದ್ರೆ ನಾನು ಬೆಳೆಸುವ ಪ್ರಯತ್ನ ಮಾಡಬೇಕಾದ ಅಗತ್ಯತೆ ಬರಲಿಲ್ಲ. ಒಂದನ್ನ ಬೆಳೆಸಿದ್ದೇನೆ, ಅದು ನಮ್ಮ ಅಜ್ಜನ ಮನೆಯಿಂದ ಅಂದ್ರೆ ತಾಯಿಯ ಬಳುವಳಿ, ಅದು ಮಕ್ಕಳಾಗದಿದ್ದವರಿಗೆ ಅಂದ್ರೆ ಬೇಕಾಗ್ತಕ್ಕಂಥ ಒಂದು ಔಷಧಿಯ ಮೂಲಿಕೆ, ಅದಕ್ಕೂ ಕೂಡ ನಮಗೆ ಲಭ್ಯತೆ ಇಲ್ಲೋದ್ರಿಂದ ಆ ಔಷಧವನ್ನು ಕೈಬಿಟ್ಟಿದ್ದೇನೆ. ಅದಕ್ಕೆ ತಾಯಿ ಬೆಳವಳಿ ಆಗಿತ್ತು ಅದು. ಅದನ್ನು ನಮಗೆ ನಮ್ಮ ಮೂಲತ ಮನೆಯಲ್ಲೂ ಕೂಡ ಔಷಧನ ಕೊಡ್ತಾ ಇದ್ರು. ಈ ಮದ್ದು ಬಿಳ್ದು ಅಂತ ಹೇಳ್ತಾರೆ, ಕೈ ಮುಸುಕು ಅಂತ ಏನಾದ್ರು ಹೇಳ್ತಾರೆ, ಅದಕ್ಕೂ ಕೂಡ ನಾವು ಔಷಧ ಕೊಡ್ತಾ ಇದ್ವಿ. ಈಗಲೂ ಕೂಡ ಕೊಡ್ತೀವಿ, ಆದ್ರೆ ಕಡಿಮೆ, ಯಾಕಂದ್ರೆ ಅದನ್ನ ಈ ಆ ರೀತಿ ಭಾವನೆ ಇದ್ದವರು ಫುಡ್ ಪಾಯ್ಸನ್ ಆ ರೀತಿ ಡಾಕ್ಟರ್ ಹತ್ರ ಔಷಧವನ್ನು ತಗೊಳ್ತಾರೆ, ಹಾಗಾಗಿ ಅದು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಇನ್ನೊಂದು ವಿಚಾರ, ಹಲಸಿನ ಗಿಡವನ್ನ ಕಸಿ ಕಟ್ಟುವಂತಹದ್ದು ಮತ್ತು ಈ ವಿದ್ಯೆಯನ್ನ ಇನ್ನೊಬ್ಬರಿಗೆ ಹೇಳುವಂತಹದ್ದು, ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ನೀವು ಹೋಗ್ತಾ ಇದ್ದೀರಿ, ಈ ವಿಚಾರದ ಬಗ್ಗೆ ಹೇಳಿ. ನನಗೆ ನಿಜವಾಗಿ ಅಂದ್ರೆ ನನಗೆ ಮೂಲತಃ ನಾವು ಅಂದ್ರೆ ಈ ನಮ್ಮ ಹುಟ್ಟು ಕೃಷಿ ಕುಟುಂಬ ಆಗಿರೋದ್ರಿಂದ ನಮ್ಮ ತಂದೆ ತಾಯಿ ಶಿಕ್ಷಕರು ನಾವು ಅಲ್ಲಿ ಹಾಗಾಗಿ ಬೇರೆ ಬೇರೆ ಕಡೆಗೆ ಬೆಳೆದಿದ್ದು ಬಿಟ್ರೆ ಅದು ಕೃಷಿ ಆಸಕ್ತಿ ನನಗೆ ಕಡಿಮೆ ಆಗಲಿಲ್ಲ. ಕೃಷಿ ಆಸಕ್ತಿ ನನಗೆ ಆದ್ರೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆದಿತ್ತು ಹೇಳ್ದಂಗೆ ನನಗೇನಾಯ್ತು ಕೇಳಿದ್ರೆ ಈ L4, L5, S1 ಇದ್ರಲ್ಲಿ ಡಿ ಜನರೇಟಿವ್ ಚೇಂಜಸ್ ಅಂತ ಡಾಕ್ಟರ್ ಹೇಳ್ತಾರೆ ಆಪರೇಷನ್ ಮಾಡ್ಬೇಕಂತ, ಆ ಲೆಕ್ಕದಲ್ಲಿ ಬ್ಯಾಕ್ ಪೇನ್ ಸ್ವತಃ ದುಡಿತಾ ಇದ್ದೆ. ಈಗ ಹಾಗಲ್ಲ, ಸ್ವತಃ ದುಡಿಲಿಕ್ಕೆ ಸ್ವಲ್ಪ ಈ ನಿಲ್ಲಿಕ್ಕೆ ಸಮಸ್ಯೆ, ಈ ಜೇನು ಕೃಷಿ ಅರ್ಧ ಕಲುಷಿತ ನಾನು ಬಿಟ್ಟಿದ್ದು ಅದೇ ಕಾರಣ, ಯಾಕಂದ್ರೆ ನಿಂತುಕೊಂಡು ನೋಡ್ಲಿಕ್ಕೆ ನನ್ನ ಹತ್ರ ಆಗುದಿಲ್ಲ, ಸೋತ್ ಬರ್ತದೆ. L4, L5, S1 ಡಿ ಜನರೇಟಿವ್ ಚೇಂಜಸ್ ಅಂತ ಹೇಳ್ತಾರೆ, ಆಪರೇಷನ್ ಬಿಟ್ಟರೆ ಬೇರೆ ಇದಿಲ್ಲ ಅಂತಾರೆ. ನಾನು ಇನ್ಶೂರೆನ್ಸ್ ಕೂಡ ಮಾಡಿದ್ದೆ ಅದಕ್ಕೆ, ಅಂದ್ರೆ ಮಾಡಿಕೊಂಡು ಏನಾದರೂ ಆಪರೇಷನ್ ಮಾಡಿಸ್ಬಿಡುವ ಅಂತ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನೀವು ಆಪರೇಷನ್ ಮಾಡೋದು ಬೇಡ ಸದ್ಯಕ್ಕೆ, ಯಾಕೆ ಕೇಳಿದ್ರೆ ನಿಮಗೆ ಮಲಗುವಂತ ಪರಿಸ್ಥಿತಿ ಬಂದಾಗ ಮಾಡುವ, ಆ ಏನಾದ್ರೂ ನಾವು ಮಾಡುವಾಗ ಫೇಲ್ಯೂರ್ 1%, ಆ 1% ನೀವೇ ಯಾಕೆ ಆಗಬಾರ್ದು, ಹಾಗಾಗಿ ಮಲಗುವ ಪರಿಸ್ಥಿತಿ ಬೇಡ, ಅಂತ ಪರಿಸ್ಥಿತಿ ಬಂದಾಗ ಆಪರೇಷನ್ ಮಾಡುವ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಈಗ ನಾನು ಯೋಗ ಕೆಲವೊಂದು ಪ್ರಾಣಾಯಾಮ ಆ ರೀತಿ ಮಾಡಿಕೊಂಡು ಇದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೇನೆ ಬಿಟ್ರೆ ಅದು ನನ್ನ ಜೊತೆಗೆ ಇದೆ, ನನ್ನ ಜೊತೆಗೆ ಇರೋದ್ರಿಂದ ನನಗೆ ಸ್ವಂತ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ ಕಸಿ ಆದ್ರೆ ಅಷ್ಟೊಂದು ಅಂದ್ರೆ ಶ್ರಮದಾಯಕ ಅಲ್ಲ, ಹಾಗಾಗಿ ಆ ಕಸಿಯನ್ನ ಮೊದಲಿಂದನೂ ಕೂಡ ನಾನು ಮಾಡ್ತಾ ಇದ್ದೆ. ಆದ್ರೆ ನಾನು ಮಾಡಿ ಮಾರಾಟ ಮಾಡೋದಲ್ಲ, ನನಗೆ ಎಷ್ಟು ಬೇಕೋ ಅದಷ್ಟನ್ನ ಎಲ್ಲಿ ಹೋದಾಗ ಕಂಡಾಗ ಅದನ್ನ ಸಯಾನ ಇದನ್ನ ತಂದುಕೊಂಡು ನಾನು ಮಾಡ್ಕೊಳ್ತಾ ಇದ್ದೆ. ಈಗ ಹಲಸಿನ ಗಿಡದಲ್ಲೂ ಕೂಡ ಆದ್ರೆ ಸಕ್ಸಸ್ ರೇಟ್ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದು ಮಾಯಿಸ್ಚರಿಗೆ ಫಂಗಸ್ ಅಟ್ಯಾಕ್ ಆಗೋದ್ರಿಂದ ನಮ್ಮಲ್ಲಿ ಹಲಸಿನ ಗಿಡ ಇದ್ರ ಸ್ವಲ್ಪ ವಾತಾವರಣ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಆದ್ರೆ ಮಾವಿನ ಗಿಡ ಹಾಗೆ ಆಗ್ತಾ ಇಲ್ಲ, ಅದು ನಾವು ಸಾಮಾನ್ಯ ಕಟ್ಟಿದ ಪೂರಾ ಸಕ್ಸಸ್ ಅಯ್ಯ. ಅದು ಕೂಡ ಮಳೆಗಾಲದಲ್ಲಿ ಈ ಹೆವಿ ರೇನ್ ಇದ್ದಾಗ ಮಾತ್ರ ಅದು ಸಾಯುವ ಪ್ರಮಾಣ ಜಾಸ್ತಿ. ಹಾಗಾಗಿ ಕಸಿ ಕೂಡ ಒಂದು ಉದ್ಯಮವಾಗಿ ಬೆಳೆಸುವವರಿಗೆ ಅತ್ಯುತ್ತಮ ಒಂದು ವಿಧಾನ, ಹಾಗೆ ಮಾಡ್ಕೋಬಹುದು. ಅದು ನಂದು ಆ ರೀತಿ ಮಾಡ್ತಾ ಇಲ್ಲ, ನಮ್ಮ ಮಿತ್ರರಿಗೆ ಕೊಡೋದು. ಆಮೇಲೆ ಇನ್ನೊಂದಿದೆ, ಯಾವ್ದು ಅಂದ್ರೆ ಕಲ್ಕತ್ತಾ ಬಳ್ಳಿ. ನಾನು ಈಗಾಗಲೇ ಕೃಷಿಯಲ್ಲಿ ಹೇಳಿದೆ, ಕಲ್ಕತ್ತಾ ಬಳ್ಳಿ ನಮ್ಮ ಮಿತ್ರರೊಬ್ಬರಿಂದ ಅಲ್ಲಿಂದ ತರಿಸಿದೆ ನಾನು, ಅವ್ರು ಎಲ್ಲಿಂದ ತಂದ್ರೋ ಗೊತ್ತಿಲ್ಲ, ಒಟ್ಟು ಕಲ್ಕತ್ತಾ ಬಳ್ಳಿ ಹೌದು. ಒಂದು ಎಲೆಗೆ 10 ರಿಂದ 12 ರೂಪಾಯಿ ಇದೆ ಒಂದು ಎಲೆಗೆ, ವೀಳ್ಯದೆಲೆ. ಅದನ್ನು ಕೂಡ ಮಾಡಿದ್ದೇನೆ, ಒಂದು ಬಳ್ಳಿ ಮಾಡಿದ್ದೇನೆ. ಆದ್ರೆ ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಒಂದು ಮಾನಸಿಕವಾಗಿ ಆ ಮಾರುಕಟ್ಟೆಯಲ್ಲಿ ನಾನು ಒಂದ್ಸಲ ಕೊಟ್ಟೆ, ಆದ್ರೆ ಆ ಮಾರುಕಟ್ಟೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ತಂದಿದ್ದು ಅಂದ್ರೆ ಅದರ ಟೇಸ್ಟ್ ಅಲ್ಲಿ ಬದಲಾವಣೆ ಇದೆ ಅಂತ ಅವ್ರ ಮನಸ್ಸಲ್ಲಿ ಒಂದು ಇದು. ಆ ರೀತಿ ನಿಜವಾಗಿ ಬದಲಾವಣೆ ಯಾವುದೇ ಬದಲಾವಣೆ ಇಲ್ಲ, ಸಿಹಿ ಅಷ್ಟೇ ಇದೆ, ಎಲ್ಲ ಪ್ರತಿಯೊಂದು ಇದೆ. ಆದ್ರೆ ಆ ಮಾನಸಿಕವಾದ ಒಂದು ಏನು ಒಂದು ಸ್ಥಿತಿ, ಅದನ್ನ ನಾವು ತೊಡೆದು ಹಾಕಿದ್ರೆ, ಅದನ್ನ ಮಾರ್ಕೆಟ್ ಮಾಡಿದ್ರೆ ಅದು ಉತ್ತಮ ಬೆಳೆ ಆಗ್ತದೆ ಅಂತ ನನ್ನ ಭಾವನೆ. ಹಾಗಾಗಿ ಕಲ್ಕತ್ತಾ ಎಲೆ ನಮ್ಮಲ್ಲಿ ಆಗ್ತದೆ ಅನ್ನೋದನ್ನ ನಾನು ಪ್ರೂವ್ ಮಾಡಿದ್ದೇನೆ. ಹಾಗಾಗಿ ಅದನ್ನ ಮಾಡಿದ್ರು ಕೂಡ ನಾ ಮಾರ್ಕೆಟ್ ನಲ್ಲಿ ಮಾಡ್ಲಿಕ್ಕೆ ಸೋತಿದ್ರಿಂದ ನಾ ಅದನ್ನ ಮಾಡ್ತಾ ಇಲ್ಲ. ಈಗ ರೈತರ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಕಸಿ ಕಟ್ಟುವುದನ್ನ ಕಲೆಯನ್ನ ಕಲಿಬೇಕು ಅಂತ ಅನಿಸ್ತದೆ, ನಿಮಗೇನಿಸ್ತದೆ? ಈಗ ಪ್ರತಿಯೊಬ್ಬರಿಗೆ ಅಂದ್ರೆ ಕೆಲವರು ಅಂದ್ರೆ ಆಸಕ್ತಿಯಿಂದ ಮಾಡ್ತಾರೆ ಬಿಟ್ರೆ ಅದು ಎಲ್ಲರೂ ಮಾಡೋದಿಲ್ಲ. ಯಾಕಂದ್ರೆ ಅದು ತರೋದು ಸುಲಭ, ಆ ಕೊಟ್ಟೆಲ ಮಣ್ಣು ಹಾಕಿ ಆ ಇದನ್ನ ಸೂಕ್ಷ್ಮವಾದ ಕೆಲಸ ಮತ್ತೆ ಆಯಾ ವಾತಾವರಣಕ್ಕೆ ತಕ್ಕೊಂಡು ಅದನ್ನ ಮಾಡಬೇಕು. ಹಾಗಾಗಿ ಅದರ ಬಗ್ಗೆ ಅಷ್ಟೊಂದು ಇದು ಮಾಡೋದಿಲ್ಲ, ಅದು ಸುಲಭದಲ್ಲೇ ದುಡ್ಡು ಕೊಡ್ತಾರೆ, ಅದನ್ನ ತರ್ತಾರೆ. ಕೆಲವೊಂದು ಇಲಾಖೆಗಳಿಂದ ಸಿಗ್ತದೆ, ಇಲಾಖೆಯಿಂದ ಸಹಾಯಧನದ ರೂಪದಲ್ಲಿ ಬಹಳ ಕಡಿಮೆ ದರದಲ್ಲಿ ಸಿಗ್ತದೆ. ಹಾಗಾಗಿ ಅದನ್ನ ಅವರು ತಂದುಕೊಂಡು ಇರ್ತಾರೆ ಬಿಟ್ರೆ ಎಲ್ಲರೂ ಆ ಕಸಿಯನ್ನ ಒಲವು ಅಂದ್ರೆ ಆಸಕ್ತಿ ಬೇಕು. ಹಾಗಾಗಿ ಆಸಕ್ತಿ ಇದ್ದವರಷ್ಟೇ ಕಸಿಯ ಕಡೆ ಒಲವನ್ನು ತೋರಿಸ್ತಾರೆ. ಈ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಹೋಗ್ತಾ ಇದ್ರಲ್ಲ, ಅದರ ಅನುಭವದ ಬಗ್ಗೆ ಹೇಳಿ. ಈ ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಾಗ ಆಕ್ಚುಲಿ ನನಗೆ ಏನಾಗ್ತದೆ, ಬಹಳ ದೂರ ದೂರದವರೆಗೆ, ಈಗ ಇದಕ್ಕೆ ಒರಿಸ್ಸಾಕು ಕೂಡ ಹೋಗ್ತಾ ಇದ್ದೇನೆ. ಹೋದ್ರೆ ಈಗ ಅಲ್ಲಿ ಭಾಷೆ ಅಂದ್ರೆ ಹಿಂದಿ ಇದ್ರೊಳಗೆ ನಾವು ಇದು ಮಾಡಬೇಕು. ನಮಗೆ ಪೂರ್ತಿಯಾಗಿ ಹಿಂದಿ ಬರೋದಿಲ್ಲ, ಸಣ್ಣ ಮಾತಾಡ್ಲಿಕ್ಕೆ ತಡಿಸ್ತದೆ. ಹೌದು, ಆಗೇನಾಗ್ತದೆ ಕೇಳಿದ್ರೆ ಇಂಗ್ಲಿಷ್ ಅನ್ನು ಮಿಕ್ಸ್ ಮಾಡಿ ಅದನ್ನ ಹೇಳುದು. ಇಂಗ್ಲಿಷ್ ಆದ್ರೂ ಮಾತಾಡ್ಲಿಕ್ಕೆ ಬರ್ತದೆ ಇಲ್ಲ, ಅದು ಎರಡು ಮಿಕ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಹೀಗೆ ಮಾಡಿ ಅಲ್ಲಿ ಆದಿವಾಸಿಗಳಿಗೆ ತರಬೇತಿ ಕೊಡ್ಲಿಕ್ಕಿದೆ. ಹೀಗೆ ಆಯಾ ಪ್ರದೇಶದಲ್ಲಿ ಹೋದಾಗ ಆಯಾ ಇದಕ್ಕೆ ಮಾಡಿ ನಾನು ಮತ್ತೆ ಏನ್ ಮಾಡ್ತೇನೆ ಕೇಳಿದ್ರೆ, ಈಗ ಪ್ರಾಕ್ಟಿಕಲ್ಲು ಥಿಯರಿ. ಈಗ ನಾನು ಪ್ರಾಕ್ಟಿಕಲ್ ಮಾಡ್ತಾ ಇದ್ರೆ ಥಿಯರಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ತಾರೆ. ಹಾಗಾಗಿ ಸಹಾಯಕರಾಗಿ ಯಾರನ್ನಾದ್ರೂ ಮತ್ತೊಬ್ಬರನ್ನ ಕರ್ಕೊಂಡು ಹೋಗೋದು, ಈ ರೀತಿ ಮಾಡ್ತಾ ಅದನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ಬಹಳ ಸಂತೋಷ ಪ್ರದೀಪ್ ಕುಮಾರ್ ಗಣಪತಿ ಹೆಗಡೆಯವರೇ, ಕಸಿ ಕಟ್ಟುವಂತಹ ಕಲೆಯನ್ನ ನೀವು ಸಿದ್ಧಿಸಿಕೊಂಡಿದ್ರಿ, ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಹೋಗ್ತಾ ಇದ್ರಿ, ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಅನುಭವ ಈ ವಿಷಯವಾಗಿ ಪ್ರದೀಪ್ ಕುಮಾರ್ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್.

ತಾಕಾತು ರಾಧೆ ನಪೋ ಬಿಜಲಿ ತಾಕಾತು ತಾಕಾತು ರಾಧೆನ ಚೈನ ತೇಲಿ ತಂಬಕಾತು ತಂಬಕಾತು ರಾಧೆನ ಚೈನ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಪಾಯಾತು ಲೇ ರದಿ ಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಪಾಯಾತು ಲೇ ರದಿ ಪಾಯಾತು ರಾಧನ ಪೋ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೋ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೋಟೋ ಥೇಲಿ ತಂಬಕಾತು ತಂಬಕಾತು ರಾಧನ ಪೋಟೋ ಥೇಲೋ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಂಬರಾತು ಲೇ ರದಿ ಕಂಬರಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಂಬರಾತು ಲೇ ರದಿ ಕಂಬರಾತು ರಾಧನ ಪೋ ಬಿಜೋಲಿ ತೂಪಾತು ತೂಪಾತು ರಾಧನ ಪೋ ಬಿಜಲಿ ತೂಪಾತು ತೂಪಾತು ರಾಧನ ಕುಳಕ ತೇಲಿ ತಂಬಕಾತು ತಂಬಕಾತು ರಾಧನ ಕುಳಕ ತೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಾನಾತು ಲೇ ರದಿ ಕಾನಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಾನಾತು ಲೇ ರದಿ ಕಾನಾತು ರಾಧನ ಪೋ ಬಿಜೋಲಿ ದೂದಾತು ದೂದಾತು ರಾಧನ ಪೋ ಬಿಜೋಲಿ ದೂದಾತು ದೂದಾತು ರಾಧನ ಎಡ್ನ ಥೇಲಿ ತಂಬಕಾತು ತಂಬಕಾತು ರಾಧನ ಎಡ್ನ ಥೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಪಾಯಾತು ಲೇ ರದಿ ಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಪಾಯಾತು ಲೇ ರದಿ ಪಾಯಾತು ರಾಧನ ಪೋ ಬಿಜೋಲಿ ತಾಕಾತು ತಾಕಾತು ರಾಧನ ಪೋ ಬಿಜೋಲಿ ತಾಕಾತು ತಾಕಾತು ರಾಧನ ಚೈನ ಥೇಲಿ ತಂಬಕಾತು ತಂಬಕಾತು ರಾಧನ ಚೈನ ಥೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಪಾಯಾತು ಲೇ ರದಿ ಪಾಯಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಪಾಯಾತು ಲೇ ರದಿ ಪಾಯಾತು ರಾಧನ ಪೋ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೋ ಬಿಜೋಲಿ ಲೋಣಿಯಾತು ಲೋಣಿಯಾತು ರಾಧನ ಪೋಟೋ ಥೇಲಿ ತಂಬಕಾತು ತಂಬಕಾತು ರಾಧನ ಪೋಟೋ ಥೇಲೋ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಂಬರಾತು ಲೇ ರದಿ ಕಂಬರಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಂಬರಾತು ಲೇ ರದಿ ಕಂಬರಾತು ರಾಧನ ಪೋ ಬಿಜೋಲಿ ತೂಪಾತು ತೂಪಾತು ರಾಧನ ಪೋ ಬಿಜೋಲಿ ತೂಪಾತು ತೂಪಾತು ರಾಧನ ಕುಡುಕ ಥೇಲಿ ತಂಬಕಾತು ತಂಬಕಾತು ರಾಧನ ಕುಡುಕ ಥೇಲಿ ತಂಬಕಾತು ತಂಬಕಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಾನಾತು ಲೇ ರದಿ ಕಾನಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಾನಾತು ಲೇ ರದಿ ಕಾನಾತು ಶ್ರೀಕೃಷ್ಣ ಚ ಹಾತ ಲಗಲೋ ಲೇ ರದಿ ಕಾನಾತು ಶ್ರೀಕೃಷ್ಣ ಹಾತ ಲಗಲೋ ಲೇ ರದಿ ಕಾನಾತು ಲೇ ರದಿ ಕಾನಾತು ಮುಂದೆ ಕೇಳಿ ಚೌತಿಯ ದಿನದಂದು ಗಣಪತಿಯನ್ನು ತರುವ ಹಾಡು. ಗಂಗಾಯಾವನಿ ತೂಕ ಬೋಲೋ ಸುಯೇಲ ಬೋಲೋ ಸುಯೇಲ ಗಂಗಾಯಾವನಿ ತೂಲ ಬೋಲೋ ಸುಯೇಲ ಬೋಲೋ ಸುಯೇಲ ಬೋಲೋ ಸುಯೇಲರ ಕೋಣು ಬಾಯೇಲ ಮಂಗಳಸೂತ್ರ ಜೋಡಮಿಯ ಲೇಯ ಜಿ ಹಾಯಿ ಭರತರ ಸಂಗಮಿಯ